ಸೇರಿವೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಾಲಿ ಶಾಸಕ ಅಮರೇಗೌಡ ಪಾಟೀಲ ಬಯ್ಯಾಪುರ ಪಾಟೀಲ ಬಿಜೆಪಿಯಿಂದ ಆಯ್ಕೆ ಬಯಸಿ ಕಣದಲ್ಲಿದ್ದಾರೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿಜೆಪಿ ನೇರ ಹಣಾಹಣಿ ಇದೆ. ಕುಷ್ಟಗಿ ವಿಧಾನಸಭಾ ಕ್ಷೇತ್ರದಲ್ಲಿ 117,661 ಪುರುಷರು, 115,955 ಮಹಿಳೆಯರು ಹಾಗೂ 9 ಇತರೆ ಸೇರಿ 233,625 ಮತದಾರರಿದ್ದಾರೆ. ಇಲ್ಲಿ 2013ರಲ್ಲಿ ಶೇಕಡಾ 71.81%, 2018ರಲ್ಲಿ ಶೇಕಡಾ 73.86% ಮತದಾನವಾಗಿದೆ. ಕರ್ನಾಟಕ ವಿಧಾನಸಭಾ ಚುನಾವಣೆ 2023 ಮತಕ್ಷೇತ್ರ ದರ್ಶನ ಕೇಳಿದಿರಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಪ್ರಸ್ತುತಿ. ಆಕಾಶವಾಣಿ ವಿಜಯಪುರ. ಗ್ಯಾರಂಟಿ? ಏನ್ ಗ್ಯಾರಂಟಿ? ಏನ್ ತಮಾಷೆ ಮಾಡ್ತಾರಪ್ಪ? 60 ವರ್ಷ ಕರ್ನಾಟಕನ ನೆಟ್ ಅಭಿವೃದ್ಧಿ ಮಾಡಿದಿದ್ರೆ ಇವತ್ತು ಗ್ಯಾರಂಟಿ ಕೊಡ್ಬೇಕಾಗಿರ್ಲಿಲ್ಲ. ನನ್ ಓಟು ಸುಳ್ಳಿನ ಗ್ಯಾರಂಟಿಗಲ್ಲ, ಮೆಟ್ರೋ, ಹೈವೇ, ಏರ್ಪೋರ್ಟ್, ಸ್ಕೂಲ್ಸ್, ಸ್ಕಿಲ್ ಸೆಂಟರ್ ನ ನೀಡಿದವ್ರಿಗೆ. ನನ್ ಓಟು ಡಬಲ್ ಸ್ಪೀಡ್ಗೆ, ಡಬಲ್ ಬೆನಿಫಿಟ್ಸ್ಗೆ, ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಗ್ಯಾರಂಟಿ? ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಅವತ್ತೇ ಏನು ಅಭಿವೃದ್ಧಿ ಮಾಡ್ಲಿಲ್ಲ, ಇವತ್ತು ಗ್ಯಾರಂಟಿ ಕೊಡಕ್ ಬಂದ್ರು. ನೋಡಿ, ನನ್ನ ಓಟು ಯಾವುದೇ ಸುಳ್ಳು ಗ್ಯಾರಂಟಿ ಕೊಡೋಂಥವ್ರಿಗಲ್ಲ. ಮನೆ, ನೀರು, ಶೌಚಾಲಯ, ಗ್ಯಾಸ್, ಜನೌಷಧಿ, ಉಚಿತ ಚಿಕಿತ್ಸೆ ಕೊಡೋಂಥವ್ರಿಗೆ. ನನ್ನ ಓಟು ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ಆಕಾಶವಾಣಿ ವಿಜಯಪುರ. ಕಿಸಾನ್ವಾಣಿ ಕರಿಯತ್ತ ಕಾಳಿಂಗ ಕರಿಯತ್ತ ಮಾಲಿಂಗ ಸರಕಾರ ಕಾಳಿಂಗ. ರೈತ ಬಾಂಧವರ ಕಾರ್ಯಕ್ರಮ ಗ್ಯಾರಂಟಿನಾ? ಏನ್ ತಮಾಷೆ ಮಾಡ್ತಾರಪ್ಪ, ನಮ್ಮ ಅಪ್ಪಂಗೆ ನಮ್ ತಾತಂಗೆ ಕೊಟ್ಟು ಮಾತೇ ಉಳಿಸ್ಕೊಂಡಿಲ್ಲ ನೀವು, ಈಗ ನನಗೂ ಅದೇ ಗ್ಯಾರಂಟಿ ಮಾಡ್ತಿದ್ದೀರಾ? ಅದೇ ರಾಗ ಅದೇ ಹಾಡು. ನನ್ನ ಓಟು ಹೊಸ ಯೋಚನೆಗಳಿಗೆ, ಮೋದಿಯವರು 75 ಹೊಸ ಮುಖಾನ ಅಸೆಂಬ್ಲಿಗೆ ತರೋ ಪ್ರಯತ್ನಕ್ಕೆ. ನನ್ನ ಓಟು ಮೋದಿಯವರ ಡಬಲ್ ಇಂಜಿನ್ ಸರ್ಕಾರಕ್ಕೆ. ಈ ಬಾರಿಯ ನಿರ್ಧಾರ ಬಹುಮತ ಬಿಜೆಪಿ ಸರ್ಕಾರ, ಕರ್ನಾಟಕದ ಅಭಿವೃದ್ಧಿಯ ಸಾಕಾರ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇವತ್ತಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳಿ, ಮಣ್ಣು ಉಳಿಸಿ ಅಭಿಯಾನದ ಸ್ವಯಂ ಸೇವಕರಾದ ಬಸವರಾಜ ಬಿರಾದಾರ ಅವರೊಂದಿಗೆ ಮಣ್ಣು ಉಳಿಸಿ ಅಭಿಯಾನದ ಕುರಿತು ಸಂದರ್ಶನ. ತಜ್ಞವಾಣಿ ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಮಣ್ಣಿನ ಆರೋಗ್ಯ ಬೆಳೆಗಳಿಗೆ ತುಂಬ ಮುಖ್ಯ. ಈ ಒಂದು ನಿಟ್ಟಿನಲ್ಲಿ ಒಂದು ದೊಡ್ಡ ಅಭಿಯಾನನೇ ನಡೀತಾ ಇದೆ, ಸೇವ್ ಸಾಯಿಲ್.

ಆ ನೀರನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಕೆಲವೊಂದು ಬಾರಿ ಏನಾದರೂ ಈಗ ವಿದ್ಯುತ್ ವ್ಯತ್ಯಯ ಆಯಿತು, ಮತ್ತೊಂದೇನೋ ವ್ಯತ್ಯಯ ಆಗಿ ಬರೇ ಒಂದು ವಾರ ನಿಂತಂದ್ರೂ ಇಲ್ಲಿ ದೊಡ್ಡದಾದಂಥ ಒಂದು ಆಹಾಕಾರ ಇರ್ತದೆ. ಅಂಥ ಪರಿಸ್ಥಿತಿಗೆ ನಾವೇನು ಮಾಡ್ತಾ ಇದ್ದೀವಿ, ನಮ್ಮನ್ನು ನಾವು ತಂದು ಒದ್ಕೋತಾ ಇದ್ದೀವಿ ಅವತ್ತಿನ ದಿವಸ. ಹಾಗಾಗಿ ನಾವೇನು ಮಾಡಬೇಕಾಗಿದೆ, ತಾವು ಹೇಳಿದಾಗೆ ಸರ್ ಅಂತಂದರೆ ಇದನ್ನು ಸಾಮೂಹಿಕವಾಗಿ ಎಲ್ಲರೂ ಕೂಡ ಅನುಸರಿಸುವ ಹಾಗೆ ಒಂದು ಕಾನೂನು ತಂದದ್ದೇ ಆದರೆ ಅವಾಗ ಮತ್ತೆ ಮರಳಿ ಏನಾಗ್ತದೆ, ಭೂಮಿಯಲ್ಲಿ ಈ ಸಾವಿಂಗಾಲ ಪ್ರಮಾಣ ಹೆಚ್ಚಿಗಾಗೋದು, ಹೆಚ್ಚಿಗಾಯ್ತಂದರೆ ನೀರನ್ನು ಹಿಡಿದು ಇಟ್ಕೊಳ್ಳೋಂಥ ಸಾಮರ್ಥ್ಯನೂ ಕೂಡ ಹೆಚ್ಚಿಗಾಗೋದು. ಯಾವಾಗ ನೀರು ಹಿಡಿದು ಇಟ್ಟುಕೊಳ್ಳೋಂಥ ಒಂದು ಸಾಮರ್ಥ್ಯ ಹೆಚ್ಚಿಗಾಗ್ತವೆ, ಅವಾಗ ಏನಾಗ್ತದೆ, ಬಾವಿಗಳು ಬತ್ತಿದಂಥ ಬಾವಿಗಳು ಮತ್ತೆ ಏನಾಗೋದು, ಪುನಃಚೇತನಗೊಳ್ಳೋದು, ಇವೆಲ್ಲನೂ ಕೂಡ ಆಗ್ತದೆ. ಇವೆಲ್ಲ ಆಗಬೇಕಾಗಿತ್ತು ಅಂದರೆ ಕನಿಷ್ಠ ಒಂದು 15-20 ವರ್ಷ. ನಾವು ಈಗಲೇ ಇದೇ ವರ್ಷ ಈ ಕಾನೂನನ್ನು ಅನುಷ್ಠಾನ ಮಾಡಿ ಎಲ್ಲರೂ ಕೂಡ ಈ ರೀತಿ ಪರಿವರ್ತನೆ ಮಾಡಿಕೊಂಡದ್ದೇ ಆದರೆ, ಕನಿಷ್ಠ ಅಂದರೂ ಈ ರೀತಿ ನಾ ಹೇಳುವಂಥದ್ದು ಬೆಳಕಿಗೆ ಬರಬೇಕಾಗಿತ್ತು ಅಂದರೆ ಕನಿಷ್ಠ ಅಂದ್ರೆ 15-20 ವರ್ಷ ಬೇಕು. ಇನ್ನೊಂದು ಸಮಸ್ಯೆ ನಮ್ಮಲ್ಲಿ ಅಂದರೆ, ಸಣ್ಣ ರೈತರು ಚಿಕ್ಕ ಚಿಕ್ಕ ಜಾಗ ಇಟ್ಕೊಂಡು ಅವರು ಉಳುಮೆ ಮಾಡ್ತಿರ್ತಾರೆ. ಇಲ್ಲಿ ಹೇಗೆ ಇವನ್ನೆಲ್ಲ ಅನುಷ್ಠಾನಕ್ಕೆ ಹೇಗೆ ತರ್ತೀರ? ಇದೇನಂತಾರೆ ಫ್ರಾಗ್ಮೆಂಟೇಷನ್ ನಮ್ಮಲ್ಲಿ ಜಾಸ್ತಿ. ಸರ್, ಇದಕ್ಕೇನು ನೋಡಿ, ಇದು ಈ ಕಾನೂನು ಏನು ಫ್ರಾಗ್ಮೆಂಟೇಷನ್ ಆಗ್ತಾ ಇದೆ ಅಲ್ಲ, ಅವ್ರಿಗೆ ಕೂಡ ಒಳ್ಳೆ ಒಂದು ಪರಿಹಾರ ಇದು. ಯಾವ ರೀತಿ ಪರಿಹಾರ ಅಂತ ತಿಳ್ಕೊಳ್ಳಿ ಅಂತಂದರೆ, ಎಲ್ಲರ ಒಂದು ಮನೋದೃಷ್ಟಿ ಒಂದೇ ಆಯಿತು, ಮಣ್ಣು ಅನ್ನುವಂಥದ್ದು ಬಂತು. ನೀರು ಮಣ್ಣು ಅದರ ಆಧಾರಿತವಾಗಿ ಬಂತು ಅಂತ ತಿಳ್ಕೊಳ್ಳೋಣ. ಅದರ ಆಧಾರಿತ ಬಂತು ಅಂತಂದರೆ ಮುಖ್ಯವಾಗಿ ಏನಾಗ್ಬಿಡ್ತದೆ, ಅವನ ಬಳಿ ಒಬ್ಬರು ಒಬ್ಬರಿಗೆ ಏನಾಗ್ತದೆ, ಸಹಕಾರ ಮನೋಭಾವನೆ ಸಾಮಾನ್ಯವಾಗಿ ಬರ್ತದೆ. ಆ ನಿಟ್ಟಿನಲ್ಲಿ ಯೋಚನೆ ಮಾಡೋದಾಗ ಅಂತಂದ್ರೆ, ಇದು ಕೃಷಿ ಸಂಸ್ಕೃತಿಯನ್ನು ನಾವು ಪುನಶ್ಚೇತನಗೊಳಿಸ್ತೀವಿ ಅಂತ. ಈ ಸಂಸ್ಕೃತಿ ನಮ್ಮ ಮೊದಲು ಇತ್ತು, ಇದನ್ನು ನಮ್ಮ ಹಿರಿಯರು ಪರಂಪರಾಗತವಾಗಿ ನಮಗೆ ಕಲಿಸ್ಕೊಂಡು ಬಂದಿದ್ರು. ಆದರೆ ಇವತ್ತೇನು ಮಾಡಿದ್ದೀವಿ ಅಂತಂದರೆ, ಕೇವಲ ನಾವು ಜಮೀನು ಅಂತಂದರೆ ಅದನ್ನು ದುಡ್ಡಿನ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ದೀವಿ. ಎಲ್ಲವೂ ಕೂಡ ಕಮರ್ಷಿಯಲ್ ಕ್ರಾಪ್, ಅದನ್ನು ಬಿಟ್ಟರೆ ಏನೂ ಇಲ್ಲ. ಕೆಲವೊಂದು ಕಡೆ ಹತ್ತಿನೇ ಬೆಳೆದ್ಬಿಡ್ತೀವಿ, ಕೆಲವೊಂದು ಕಡೆ ಕಬ್ಬೇ ಬೆಳೆದ್ಬಿಡ್ತೀವಿ. ಹಾಗಾಗಿ ಇಲ್ಲಿ ಏನಾಗ್ತದೆ, ಈ ರೀತಿ ಏನಾದರೂ ಬಂತು ಅಂತಂತ ತಿಳ್ಕೊಳ್ರಿ, ಅವಾಗ ವಿಚಾರ ಮಾಡ್ತಾನವ ಯಾವ ಬೆಳೆ ಮಾಡಬೇಕಪ್ಪ. ಅವಾಗ ಏನಾಗ್ತದೆ, ಏಕ ಬೆಳೆ ಪದ್ಧತಿ ಮಾಡಿದೆ ಅಂತಂದರೆ ನನ್ನ ಸಾವಯವ ಪ್ರಮಾಣ ಹೆಚ್ಚಿಗೆ ಮಾಡೋಕ್ಕಾಗಲ್ಲ, ಬಹು ಬೆಳೆ ಪದ್ಧತಿಗೆ ಹೋಗಬೇಕಾಗ್ತದೆ. ಅದೇ ಮತ್ತೆ ಇನ್ನೊಂದೇನು ಮಾಡ್ತಾನೆ, ಬೆಳೆ ಪರಿವರ್ತನೆ ಮಾಡಬೇಕಾಗತ್ತೆ, ಅದು ಯೋಚನೆ ಬಂದೇ ಬರುತ್ತೆ. ಇನ್ನೊಂದೇನು ಬರುತ್ತೆ, ಯಾವ ಬೆಳೆಯನ್ನು ಹಾಕಿದರೆ ಸಾವಿಂಗಲ್ ಪ್ರಮಾಣ ಹೆಚ್ಚಿಗಾಗುತ್ತೆ. ಹ್ಞೂ, ಮತ್ತೆ ಅವಾಗ ಏನಾಗುತ್ತೆ, ಈ ಸಿರಿಧಾನ್ಯಗಳು, ನೀವು ಸಿರಿಧಾನ್ಯಗಳನ್ನು ಏನೋ ಹಾಕಿದರೆ ಅಲ್ಲಿ ಸಾವಿಂಗಲ್ ಪ್ರಮಾಣ ಹೆಚ್ಚಿಗಾಗ್ತದೆ. ಅಂದರೆ ಅತಿ ಕಡಿಮೆ ನೀರಿನ ಬೇಡಿಕೆ ಇರುವಂಥ ಒಂದು ಬೆಳೆ, ಅದರ ಜೊತೆಯಲ್ಲಿ ಅತಿ ಹೆಚ್ಚು ಪಕ್ಷಿಗಳನ್ನು ಆಕರ್ಷಿಸುವಂಥ ಬೆಳೆ ಅದು. ಪಕ್ಷಿಗಳ ಸಂಖ್ಯೆ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ, ಅದರ ಒಂದು ತ್ಯಾಜ್ಯ ಅದು ಭೂಮಿಗೆ ದೊಡ್ಡದಾದಂಥ ಒಂದು ಪೋಷಕಾಂಶ. ಹಾಗಾಗಿ ಏನಾಗ್ತದೆ, ಅದು ಕೂಡ ಏನಾಗ್ತದೆ, ಭೂಮಿಯ ಒಂದು ಸಾವಯವ ಇಂಗಾಲವನ್ನು ಪ್ರಮಾಣ ಹೆಚ್ಚಿಗೆ ಮಾಡ್ತದೆ. ಇವೆಲ್ಲ ಯೋಚನೆಗಳು ಬರಕ್ಕೆ ಶುರು ಮಾಡ್ತವೆ. ಹಾಗಿದ್ರೆ ಈ ಯೋಚನೆಗಳು ಏನಾಗ್ತವೆ, ಎಲ್ಲ ಪ್ರಕೃತಿಗೆ ಪೂರಕ ಆಗಿರ್ತವೆ. ಯಾವಾಗ ಪ್ರಕೃತಿಗೆ ಪೂರಕ ಆಗಿರ್ತದೋ ನಮ್ಮ ಯೋಚನೆಗಳು, ಅವತ್ತು ಸಹಕಾರ ಭಾವನೆ ಬರ್ತದೆ. ಯಾವಾಗ ನಮ್ಮ ಯೋಚನಾಧಾರಿಗಳು ಪ್ರಕೃತಿಗೆ ವಿರುದ್ಧ ಆಗಿರ್ತದೆ ನೋಡ್ರಿ, ಅವಾಗ ಸಹಕಾರ ಮನೋಭಾವನೆ ಹೋಗ್ಬಿಡ್ತದೆ. ಹಾಗಾಗಿ ಇವತ್ತು ನಮ್ಮ ಹೆಚ್ಚಾಗಿ ಏನಾಗಿದ್ದಾವೆ ಅಂತಂದರೆ, ನಾವು ವಿಜ್ಞಾನದ ಹೆಸರಲ್ಲಿ ನಾವೆಲ್ಲೆಲ್ಲ ಅನುಷ್ಠಾನ ಮಾಡ್ತಾ ಇದ್ದೀವೋ ಅದು ಸಹಕಾರ ಮನೋಭಾವನೆಯನ್ನು ನಾಶ ಮಾಡ್ತಾ ಇದೆ ಒಟ್ಟಾರೆಯಾಗಿ. ಅದ್ರ ಜೊತೆ ಜೊತೆಯಲ್ಲಿ ಏನಾಗ್ತಾ ಇದೆ, ರೈತ ಅತಿ ಹೆಚ್ಚು ಸ್ವಾವಲಂಬಿಯಾಗಿರ್ಬೇಕಾದವನು, ಏನೆಲ್ಲ ಅವನ ಅವಶ್ಯಕತೆಗಳಿದಾವೋ, ಜೀವನ ಅವಶ್ಯಕತೆಗಳು, ಅದು 70-80% ಅವನ ಜಮೀನಿಂದನೇ ಏನು ಮಾಡಬೇಕು ಅಂತಂದರೆ ಪೂರೈಸ್ಕೊಳ್ಬೇಕು. ಆದರೆ ಇವತ್ತೇನಾಗ್ತಾ ಇದೆ, ಒಂದು 10% ಕೂಡ ಅವ ಸ್ವಾವಲಂಬಿ ಇಲ್ಲ. ಇವತ್ತಿನ ದಿವಸ 90% ಎಲ್ಲದಕ್ಕೂ ಕೂಡ ಪರಾವಲಂಬಿ ಆಗಿದ್ದಾನೆ. ಬೀಜ ಅಂತಂದರೆ ಹೊರಗಡೆ ನೋಡಬೇಕು, ಇವನ್ ಮನೆಯಲ್ಲಿ ಹಾಲು ಅಂತಂದ್ರೂ ಕೂಡ ಹೊರಗಡೆ ನೋಡಬೇಕು, ಮತ್ತು ಅಕ್ಕಿ ಗೋಧಿ ಇವೆಲ್ಲನೂ ಕೂಡ ಏನಾಗ್ತಾ ಇದ್ದಾವೆ ಅಂತಂದ್ರೆ ಎಲ್ಲ ಪರಾವಲಂಬಿ. ಅಂಥ ಒಂದು ಪರಿಸ್ಥಿತಿ ಬಂದು ನಿಂತಿದ್ದಾನೆ ರೈತ ಅಂತಂದರೆ. ಹಾಗಾಗಿ ಇವೆಲ್ಲದಕ್ಕೂ ಕೂಡ ಏನಾಗ್ತದೆ, ಇದು ಒಂದು ಉತ್ತರ ಆಗ್ತದೆ, ಪರಿಹಾರ ಆಗ್ತದೆ ಈ ಕಾನೂನು ಖಂಡಿತವಾಗಿಯೂ ಕೂಡ. ಇದು ಒಟ್ಟಾರೆಯಾಗಿ ಎಲ್ಲರೂ ಕೂಡ ಪ್ರಕೃತಿಗೆ ಪೂರಕವಾಗಿ ಯೋಚನೆ ಮಾಡುವಂಥ ವಿಶೇಷವಾದಂಥ ಕಾನೂನಾಗಿದೆ. ಇದ್ರ ಬಗ್ಗೆ ಜನರಿಗೆ ಜಾಗೃತಿ ಇಲ್ಲೇನು ಇದೆ. ನಾವು ಈಗ ಇನ್ನೊಂದು ಮುಂದುವರೆದು ನಿಮ್ಗೆ ಹೇಳಬೇಕಾದ್ರೆ ಸರ್ ಅಂತಂದರೆ, ಈ ರೀತಿ ಕಾನೂನು ತರ್ರಿ, ಇದು ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ಬೇರೆ ಬೇರೆ ರೂಪದಲ್ಲಿ ಮೀಡಿಯಾಗಳಲ್ಲಿ ಎಲ್ಲ ಕೂಡ ಚರ್ಚೆ ಆಗಿರೋದು, ಇದ್ರ ಬಗ್ಗೆ ತಿಳಿಸೋಕೆ ಪ್ರಯತ್ನ ಮಾಡಿರೋದು. ಅದರಲ್ಲಿ ನಾವೇನು ಮಾಡಿದ್ವಿ, ವಿಜಯಪುರ ಜಿಲ್ಲೆಯವರು ಸ್ವಯಂ ಸೇವಕರು, ಈ ಮಣ್ಣು ಉಳಿಸಿ ಸ್ವಯಂ ಸೇವಕರು ಅತಿ ನಾವೇನು ಮಾಡಿದ್ದೀವಿ, ಹೆಚ್ಚಿನ ಆಸಕ್ತಿ ವಹಿಸಿ ಇಲ್ಲಿ ಹೆಚ್ಚಿನ ಕಾರ್ಯಗಳನ್ನು ನಾವು ತೆಗೆದುಕೊಂಡಿರೋದು. ಈ ಒಂದು ಚುನಾವಣೆ ಸಂದರ್ಭದಲ್ಲಿ ಈ ವಿಷಯವನ್ನು ಮುನ್ನೆಲೆಗೆ ತರಬೇಕು ಅನ್ನುವಂಥ ಒಂದು ಉದ್ದೇಶದೊಂದಿಗೆ ಒಂದು ಹೆಚ್ಚಿನ ಒಂದು ಪ್ರಯತ್ನವನ್ನು ಮಾಡೋಕ್ಕೆ ಶುರು ಮಾಡಿದ್ವಿ. ಆಗ ನಮಗೇನು ವಿಚಾರ ಬಂತು ಅಂತಂದರೆ, ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರು ಲಿಂಗೈಕ್ಯರಾದ್ಮೇಲೆ ಸುಮಾರು ನುಡಿನಮನ ಅಂತೇಳಿ ಕಾರ್ಯಕ್ರಮಗಳಾಗಕ್ಕೆ ಶುರು ಮಾಡಿದ್ರು. ಈ ನುಡಿನಮನ ಸಾಕಷ್ಟಿದೆ, ಈಗ ಮೊಬೈಲಲ್ಲಿ ಕಾರ್ ರೂಪಕ್ಕೆ ಬರ್ಬೇಕಲ್ಲ, ಅವರು ಕೂಡ ಹೇಳೇ ಹೋಗ್ಬಿಟ್ಟಿದ್ದಾರೆ, ನಾ ಏನ್ ಹೇಳ್ಬೇಕು ಎಲ್ಲ ಹೇಳಿ ಆಗ್ಬಿಟ್ಟಿದೆ, ಇನ್ ನಡೆಯೋದೊಂದೇ ನಿಮ್ ಬಾಕಿ ಅಂತ ಅವರು ಕೂಡ ಹೇಳಿರುವಂತದ್ದು. ಹಾಗಾಗಿ ಹೊಳಲಿ ನಾವು ನುಡಿನಮನ ಮಾಡೋದ್ರಲ್ಲಿ ಅರ್ಥಿಲ್ಲ, ಇವತ್ತು ನಡೆನಮನ ಮಾಡಲೇಬೇಕು. ನಡೆನಮನ ಅಂತಂದ್ರೆ ಅವ್ರು ಏನ್ ಹೇಳಿದಾರೋ ಅದನ್ನ ನಾವು ಕಾರ್ಯರೂಪಕ್ಕೆ ತರ್ಬೇಕಾಗಿದೆ. ಹಾಗಾಗಿ ನುಡಿನಮನ ಸಾಕಿನ್ನು ನಡೆನಮನ ಬೇಕಿನ್ನು, ನುಡಿನಮನ ಸಾಕಿನ್ನು ನಡೆನಮನ ಬೇಕಿನ್ನು ಅಂತೇಳಿ ಒಂದು ಆರ್ಟಿಕಲ್ ಎಲ್ಲ ಬರೆದ್ವಿ. ಅದೇ ಆಧಾರಿತವಾಗಿ ಏನ್ ಮಾಡೋಣ, ಏನ್ ನಡೆನಮನ ಮಾಡೋಣ ಇದನ್ನ ಕಾರ್ಯಕ್ರಮ ಅಂತೇಳಿ. ಅದೇ ಸಿದ್ದೇಶ್ವರ ಸ್ವಾಮೀಜಿಯವರು ಒಂದು ಬೈಕೆ, ನನ್ನನ್ನು ನೀವೇನಾದರೂ ನೋಡೋದಾದರೆ ಈ ಪ್ರಕೃತಿಯಲ್ಲಿ ನೋಡಿ ನೋಡಿ ಅಂದರೆ ಅರ್ಥ ಏನು ಅಂತಂದರೆ, ಅವರು ಸ್ಪಷ್ಟವಾದ ಸಂದೇಶವನ್ನು ನೀಡಿದ್ದಾರೆ. ಈ ದಿನಮಾನದಲ್ಲಿ ಆಧುನಿಕ ಯುಗದಲ್ಲಿ ಈ ಇಂಥ ಒಂದು ಪರಿಸ್ಥಿತಿಯಲ್ಲಿ ಎಲ್ಲ ಜನರಿಗೆ ಯಾವ ರೀತಿಯ ಸಂದೇಶ ಏನೆಲ್ಲ ನೀಡಬೇಕೋ ಅವರು ಭಾಳ ವ್ಯವಸ್ಥಿತವಾಗಿ ನೀಡಿ ಹೋಗಿದ್ದಾರೆ, ಭಾಳ ವ್ಯವಸ್ಥಿತವಾಗಿ. ಅಲ್ಲಿ ಯಾವುದೇ ಭಿನ್ನಾಭಿಪ್ರಾಯಗಳಿಗೂ ಕಾರಣ ಆಗಬಾರ್ದು. ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡಿದ್ದಾರೆ, ಬದುಕಿದ್ದಾರೆ ಮತ್ತು ಆ ಒಂದು ಸಂದೇಶವನ್ನು ನೀಡಿ ಹೋಗಿದ್ದಾರೆ. ಅದರ ಜೊತೆಯಲ್ಲಿ ಏನು ಮಾಡಿದ್ದಾರೆ, ಮುಖ್ಯವಾಗಿ ಒಂದು ಸಂದೇಶ, ನಂದು ಈ ಜ್ಞಾನವನ್ನು ಅಲ್ಲೇ ನೀವು ಇಟ್ಕೊಂಡು ಕೂಡಬೇಡ್ರಿ, ಮನೆಯಲ್ಲಿ ಅದನ್ನು ಬಳಕೆ ಮಾಡಿರಿ, ಕಾರ್ ತನ್ನಿರಿ ಅನ್ನುವಂಥ ಕಾರಣಕ್ಕಾಗಿಯೇ ನೀವೇನು ಮಾಡಿರಿ, ನನ್ನ ನೋಡೋದಾದರೆ ಪ್ರಕೃತಿಯಲ್ಲಿ ಕಾಣಿ. ಅಂದರೆ ಪ್ರಕೃತಿ ನಾಶ ಆಗೋದ್ರಿಂದ ಮನುಕುಲವೇ ನಾಶ ಆಗುವಂಥ ಸಾಧ್ಯತೆ ಇದೆ, ಅದನ್ನು ಉಳಿಸ್ಕೊಳ್ರಿ, ನಿಮ್ಮ ಆದ್ಯತೆ ಅದೇ ಆಗಲಿ ಅನ್ನೋದೇ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಒಂದು ನುಡಿಯಾಗಿರೋದು. ಹಾಗಿದ್ರೆ ನಾವು ಇವತ್ತು ನಡೆನಮನ ಸಲ್ಲಿಸಬೇಕೆ ಹೊರತು ನುಡಿನಮದ ಅವಶ್ಯಕತೆ ಇಲ್ಲ. ಅವರು ಇದ್ದಾಗೂ ಕೂಡ ಯಾವ ಒಂದು